ಮಟ್ಟ ಕನ್ನಿ ಸಾಣಿ ಹಚ್ಚತಿ ಏರ ದಿನ್ನಿಗೆ ಬಾವನ ಮಟ್ಟ ಕನ್ನಿ ಸಾಣಿ ಹಚ್ಚತಿ ಪರ್ಸಗಳ ಪಾರ್ವತ ದೇವರ ಶಿವನವತಾರ ಬೆಳ್ಳಿಯ ಬ್ಯಾತಾಶಿಕೆ ನುಡುತ್ತೆ ಶಿವನ ಕೈಯಾಗಿನ ಬೆಳ್ಳಿಯ ಬ್ಯಾತಾಶಿಕೆ ನುಡುತ್ತೆ ಶಿವನ ಕೈಯಾಗಿನ ಬೆಳ್ಳಿಯ ಮಾಡುತ್ತ ನಾನು ಬಂದಿನ ಜಾಗ ಪಾವನ ಮಾಡ ಜಾಗದಂಬ ಮಾಡಿ ಅಲ್ಲಮ್ಮ ಮಾಯಿ ಕಾರ್ತಿ ಜಗದಮ್ಮ.